ಡ್ರೈನ್ ಮತ್ತು ಪಾಲಿಕೆಯಿಂದ ಆಗಿರುವ ಡ್ರೈನ್ ವಿಲೀನ ಮಾಡಿದರೆ ರಸ್ತೆಯಲ್ಲಿ ಜಲಾವೃತವಾಗುವ ಸಮಸ್ಯೆ ತಪ್ಪಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 9 ಜಿಲ್ಲೆಗಳಲ್ಲಿ ಕೈಗಾರಿಕಾ ಕಾರಿಡಾರ್ ನಿರ್ಮಿಸಲು ಕೇಂದ್ರ ಸರ್ಕಾರ ಒಲವು. ಮುಖ್ಯಮಂತ್ರಿ ಹುದ್ದೆಗಿಂತ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ಮೊದಲ ಗುರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವಬ್ಯಾಂಕ್ ರಿವಾರ್ಡ್ ಕಾರ್ಯಕ್ರಮದಡಿ ಕರ್ನಾಟಕ ದೇಶಕ್ಕೆ ಮಾದರಿ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ, ಸಭಾಪತಿ ಬಸವರಾಜ ಹೊರಟ್ಟಿ. ಹಾಗೂ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ದಿನಾಂಕ 19/11/2025 ರಾಯಚೂರು ಕೃಷಿ ಮಹಾವಿದ್ಯಾಲಯದ ಬಿಎಸ್ಸಿ ಕೃಷಿ ಅಂತಿಮ ವರ್ಷದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಸಮಾರೋಪ ಸಮಾರಂಭದ ಹಿನ್ನೆಲೆಯಲ್ಲಿ ಮಲ್ಲಟ ಗ್ರಾಮದಲ್ಲಿ ಜರುಗಿದ ಕಾರ್ಯಕ್ರಮದ ಬಾನುಲಿ ವರದಿ. ಕಾರ್ಯಕ್ರಮದ ಪ್ರಸ್ತುತಪಡಿಸುತ್ತಾರೆ ಅಮರೇಶ್ ಆಶಿಯಾಳ್, ನಿರ್ವಹಣೆ ವೆಂಕಟೇಶ್ ಬೀವಿನ ಪಿಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಈಗ ಕೇಳಿ ದಿನಾಂಕ 19/11/2025 ರಾಯಚೂರು ಕೃಷಿ ಮಹಾವಿದ್ಯಾಲಯದ ಬಿಎಸ್ಸಿ ಕೃಷಿ ಅಂತಿಮ ವರ್ಷದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಸಮಾರೋಪ ಸಮಾರಂಭದ ಹಿನ್ನೆಲೆಯಲ್ಲಿ ಮಲ್ಲಟ ಗ್ರಾಮದಲ್ಲಿ ಜರುಗಿದ ಕಾರ್ಯಕ್ರಮದ ಬಾನುಲಿ ವರದಿಯನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ತಿಂಗಳು ದಿನಾಂಕ 19/11/2025 ಬುಧವಾರದಂದು ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಮಲ್ಲಟ ಗ್ರಾಮದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ಬಿಎಸ್ಸಿ ಆನರ್ಸ್ ಕೃಷಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2025 ಕೃಷಿ ಉತ್ಸವ, ಕೃಷಿ ವಸ್ತು ಪ್ರದರ್ಶನ ಮತ್ತು ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ವಿಶ್ವವಿದ್ಯಾಲಯದ ಬಿಎಸ್ಸಿ ಆನರ್ಸ್ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಲ್ಲಿ 70 ದಿನಗಳ ಕಾಲ ವಾಸ್ತವ್ಯವನ್ನು ಮಾಡಿ ಕೃಷಿ ಮಾಹಿತಿಯನ್ನು ಸಂಗ್ರಹಿಸಿ ರೈತ ಬಾಂಧವರಿಗೆ ವಿವಿಧ ತಂತ್ರಜ್ಞಾನಗಳನ್ನು, ಮಾಹಿತಿಗಳನ್ನು ಕ್ರೋಢೀಕರಿಸುವ ಹಾಗೂ ಮಾಹಿತಿಯನ್ನು ಒದಗಿಸುವಂತಹ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ಜರುಗುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಟದಲ್ಲಿ ಕೃಷಿ ವಸ್ತು ಪ್ರದರ್ಶನ ಹಾಗೂ ಸಮಾರೋಪ ಸಮಾರಂಭ ಅರ್ಥಗರ್ಭಿತವಾಗಿ ಜರುಗಿತು. ಪ್ರಾರಂಭದಲ್ಲಿ ಮಲ್ಲಟ ಗ್ರಾಮದ ಮಾರುತಿ ದೇವಸ್ಥಾನದಲ್ಲಿ ಬಿಎಸ್ಸಿ ಆನರ್ಸ್ ವಿದ್ಯಾರ್ಥಿಗಳು ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ನಂತರ ತೆರೆದ ಚಕ್ಕಡಿಯಲ್ಲಿ ಮಕ್ಕಳು, ಮಹಿಳೆಯರು ಕುಂಭ ಕಳಸದೊಂದಿಗೆ ಡೊಳ್ಳು ವಾದನದ ಮೂಲಕ ಮೆರವಣಿಗೆಯ ಮೂಲಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಗಮನವನ್ನ ಮಾಡಿದರು. ಈ ಒಂದು ತೆರೆದ ಚಕ್ಕಡಿಯ ವಾಹನದ ಒಂದು ಮೆರವಣಿಗೆಯಲ್ಲಿ ಕೃಷಿ ಮಹಾವಿದ್ಯಾಲಯದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೊತೆಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರಾರಂಭದಲ್ಲಿ ಕೃಷಿ ವಸ್ತು ಪ್ರದರ್ಶನ ಮಳಿಗೆಯನ್ನ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್ ಇವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಚಾಲನೆಯನ್ನ ನೀಡಿದರು. ನಂತರ ವಿದ್ಯಾರ್ಥಿಗಳು ಏರ್ಪಡಿಸಿದಂತಹ ಕೃಷಿ ವಸ್ತು ಪ್ರದರ್ಶನದ ಮಳಿಗೆಯನ್ನ ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡರು. ನಂತರ ವೇದಿಕೆಯ ಕಾರ್ಯಕ್ರಮಗಳು ಆರಂಭಗೊಂಡವು. ವೇದಿಕೆಯ ಕಾರ್ಯಕ್ರಮಗಳು ಕುಮಾರಿ ವೈಷ್ಣವಿ ಹಾಗೂ ವಿಜಯಲಕ್ಷ್ಮಿ ಅವರ ಪ್ರಾರ್ಥನೆಯ ಮೂಲಕ ಆರಂಭ ಮಾಡಲಾಯಿತು. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯೆ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯೆ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯೆ ಪ್ರದಾಯಕ. ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರನ್ನ, ಗ್ರಾಮದ ಮುಖಂಡರನ್ನ, ಸರ್ವರನ್ನ ವಿದ್ಯಾರ್ಥಿಗಳಾದಂತಹ ತಸ್ಲಿಮಾ ಮತ್ತು ರಾಜೇಶ್ ಇವರುಗಳು ಸ್ವಾಗತವನ್ನ ಕೋರಿದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಡೀನ್ ಡಾಕ್ಟರ್ ಯು ಸತೀಶ್ ಕುಮಾರ್, ಅಧ್ಯಕ್ಷತೆಯನ್ನ ಸ್ನಾತಕೋತ್ತರ ವಿಭಾಗದ ಡೀನ್ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಇವರುಗಳು ವಹಿಸಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಮಲ್ಲಟದ ಅಧ್ಯಕ್ಷರುಗಳಾದಂತಹ ಶ್ರೀಮತಿ ಇಂದಿರಮ್ಮ ತಾಯಪ್ಪ, ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್, ಉಪ ಕೃಷಿ ನಿರ್ದೇಶಕರಾದಂತಹ ನಯೀಮ್ ಹುಸೇನ್, ಮಾನವಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಗುರುನಾಥ್, ಜೊತೆಗೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಗ್ರಾಮದ ಮುಖಂಡರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಸಾರ್ವಜನಿಕರು ಹಾಗೂ ಮಲ್ಲಟ ಹೋಬಳಿಯ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸುವುದರ ಮೂಲಕ ಡಾಕ್ಟರ್ ಯು ಸತೀಶ್ ಕುಮಾರ್ ಹಾಗೂ ಇತರ ಗಣ್ಯಮಾನ್ಯರು ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿಯ ಡೀನ್ ಡಾಕ್ಟರ್ ಯು ಸತೀಶ್ ಕುಮಾರ್ ಇವರುಗಳು ಉದ್ಘಾಟನಾ ಮಾತುಗಳನ್ನಾಡಿ ವಿದ್ಯಾರ್ಥಿಗಳು 70 ದಿನಗಳ ಕಾಲ ಈ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿ ಕೃಷಿ ಮಾಹಿತಿಯನ್ನು ರೈತ ಬಾಂಧವರಿಗೆ ನೀಡುವುದರ ಮೂಲಕ ಗ್ರಾಮೀಣ ಭಾಗದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂತಹ, ಪರಿಹಾರವನ್ನು ಅರಿತುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೂ ಹಾಗೂ ರೈತ ಬಾಂಧವರಿಗೆ ಸಹಕಾರಿ ಆಗಲಿದೆ ಎಂದು ತಮ್ಮ ವಿಚಾರಗಳನ್ನು ತಿಳಿಸಿದರು. ಇವತ್ತಿನ ದಿವಸ ಈ ಒಂದು ಸುದಿನ ಅನ್ಕೋಬಹುದು, ಯಾಕೆಂದ್ರೆ ಕೃಷಿ ಕಾಲೇಜಿನಲ್ಲಿ ತಾವೇನು ಡಿಗ್ರಿ ಪಡಿತಾ ಇದ್ರಿ, ಅವರು ತಮ್ಮ ಮುಂದೆ ಇವತ್ತಿನ ದಿವಸ ಯಾವ ರೀತಿ ನಮ್ಮ ಬದುಕು ಮುಂದಿನ ಕಟ್ಕೋಬೇಕು, ಕೃಷಿಯಲ್ಲಿ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋದಕ್ಕೆ ಒಂದು ಇದೊಂದು ಎಕ್ಸಾಮಿನೇಷನ್ ಇದ್ದಂಗೆ, ಅಥವಾ ಒಂದು ಅನುಭವದ ಒಂದು ಮೂಸೆ ಇದ್ದಂಗೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅವರು ಇಲ್ಲಿ ಮಲ್ಲಟ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ಇವತ್ತಿನ ದಿವಸ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರು ಸತತವಾಗಿ ಈ ಒಂದು ಕಾರ್ಯಾನುಭವನ ಏನೇನು ಗಳಿಸಿದೀವಿ ಅನ್ನೋದ್ರ ಒಂದು ಸಣ್ಣ ಒಂದು ಡೆಮೋ ಅನ್ನೆಲ್ಲ ಮಾಡಿದ್ದಾರೆ. ಇವತ್ತಿನ ದಿವಸ ತಾವೇನು ಕಲ್ತಿದ್ದೀವಿ, ರೈತರಿಂದ ಮುಖ್ಯವಾಗಿ ನಾವೇನು ಕಲ್ತಿದ್ದೀವಿ, ಗ್ರಾಮಸ್ಥರಿಂದ ಏನು ಕಲ್ತಿದ್ದೀವಿ, ಗ್ರಾಮೀಣ ಬದುಕಿನಲ್ಲಿ ನಾವು ಯಾವ ಥರ ನಾವು ಹೊಂದ್ಕೋಬೇಕಾಗ್ತದೆ, ನಾವು ಅವ್ರಿಗೆ ವಾಪಸ್ ನಾವು ಯಾಕೆ ಕೊಡಬೇಕು, ಅವರಿಂದ ನಾವೇನು ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿವರಗಳನ್ನ ನಾವು ಚರ್ಚೆ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಇದು ಒಂಥರ ಕೊಟ್ಟು ತಗೊಳ್ಳೋ ಕಾರ್ಯಕ್ರಮ ವಿದ್ಯಾರ್ಥಿಗಳಾಗ್ಲಿ ಗ್ರಾಮಸ್ಥರಿಂದಾಗ್ಲಿ. ಸೊ ಇದು ಸಾಮಾನ್ಯವಾಗಿ ಪ್ರತಿ ವರ್ಷನೂ ವಿಶ್ವವಿದ್ಯಾಲಯ ಪರವಾಗಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗ್ತದೆ. ಸತತವಾಗಿ 3 ಗ್ರಾಮಗಳಲ್ಲಿ ಈ ಸಲ ಕೃಷಿ ಮಹಾವಿದ್ಯಾಲಯದಿಂದ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಮೊದಲ ಗ್ರಾಮ ಇದು ಮಲ್ಲಟ ಗ್ರಾಮ ಆಗಿದೆ. ಇದೇ ರೀತಿ ಮಾಡಲ್ಗೇರಿ ಅಂತ ಒಂದೊಂದು ಗ್ರಾಮದಲ್ಲಿದೆ, ಆಮೇಲೆ ಕುರುಕುಂದ ಒಂದು ಗ್ರಾಮ, 3 ಗ್ರಾಮಗಳಲ್ಲಿ ಮಾಡಿದ್ವಿ. ಪ್ರತಿ ವರ್ಷನೂ ಬೇರೆ ಬೇರೆ ಗ್ರಾಮವನ್ನು ಆಯೋಜ ಮಾಡಿಕೊಂಡು ಅಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ಅನುಭವಕ್ಕೋಸ್ಕರ ಮಾಡ್ತಾ ಇದ್ವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಕಿವಿಮಾತು ಏನು ಹೇಳಿರ್ತೀವಿ ಅಂದ್ರೆ, ಓದುವುದು ಅಲ್ಲಿ ತಾವು ಓದ್ತಾ ಇರ್ತಾರೆ, ಅದನ್ನ ಇಲ್ಲಿ ಅಭ್ಯಾಸನ ಮಾಡ್ತಾ ಇರ್ತಾರೆ. ಅಭ್ಯಾಸನ ಮಾಡಿದ್ದು ಕೃಷಿ ಬಗ್ಗೆ ತಾವು ಇಲ್ಲಿಗೆ ತಾಳೆ ನೋಡಬೇಕಾಗ್ತದೆ. ಅದು ಇಲ್ಲಿ ಇವತ್ತಿನ ದಿವಸ ಯಾವ ತರ ತಮಗೆ ಅದು ಲಾಭ ಆಗ್ಬಹುದು ಅನ್ನೋದನ್ನ ನಾವು ಅದು ವಿಚಾರ ಮಾಡಬೇಕಾಗಿದೆ. ಇವತ್ತಿನ ದಿವಸ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಅದರಲ್ಲೂ ತಮಗೆ ಮಾಹಿತಿ ಹೇಳಬೇಕು ಅಂದ್ರೆ, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಕೃಷಿಯ ವಿಷಯದಲ್ಲಿ ಅತ್ಯಂತ ಮಾದರಿ ರಾಜ್ಯ ಅಂತ ಗಣನೆಗಾಗಿದೆ. ಇವತ್ತಿನ ದಿವಸ ಕರ್ನಾಟಕ ಎಷ್ಟು ಮುಂದುವರೆದಿದೆ ಇಡೀ ನಮ್ಮ ದೇಶದಲ್ಲಿ. ರಾಜಸ್ಥಾನ ಬಿಟ್ರೆ, ರಾಜಸ್ಥಾನ ತಮಗೆಲ್ಲ ಗೊತ್ತಿದೆ ಅವತ್ತಿನ ಬಿಸಿಲಾಗೆ, ಅದು ಬಿಟ್ರೆ ಕರ್ನಾಟಕ ಅತ್ಯಂತ ಬರಪೀಡಿತ ಪ್ರದೇಶ ಅಂತ ಹೇಳ್ಬೋದು. ಇಡೀ ದೇಶದಲ್ಲಿ ಎರಡನೇ ದೊಡ್ಡ ಬರಪೀಡಿತ ಪ್ರದೇಶ. ಆದ್ರೆ ತಂತ್ರಜ್ಞಾನದಿಂದ ಕೃಷಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಅನುಸರಣೆ ಮಾಡೋದ್ರಿಂದ ನಾವು ಅದನ್ನ ಹೆಚ್ಚು ನಿರ್ವಹಣೆ ಮಾಡ್ಕೋಬಹುದು ಅನ್ನೋದನ್ನ ಕರ್ನಾಟಕ ರಾಜ್ಯ ಇವತ್ತು ಮಾಡಿ ತೋರಿಸ್ತಾ ಇದೆ. ತಮಗೆ ಒಂದು ಮಾಹಿತಿ ತಮಗೆ ಇರ್ಬೋದು, ಕರ್ನಾಟಕ ಸರ್ಕಾರ ಪ್ರತಿಯೊಂದು ಹಳ್ಳಿಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ 12 ಲಕ್ಷ ಭೂಮಿ ಏನಿದೆ ಅದೇನಿದೆ ಮಳೆಯಾಶ್ರಿತ ಪ್ರದೇಶ ಇದೆ, 120 ಲಕ್ಷ ಎಕ್ಸ್ಟೆಂಡ್ ಭೂಮಿ. ಅದನ್ನೆಲ್ಲವನ್ನು ಏನ್ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದು ಭೂಮಿಯನ್ನು ಅಳತೆ ಮಾಡಿ ಸರ್ವೆ ಮಾಡಿ ಅದರಲ್ಲಿ ಏನೇನು ಲಭ್ಯ ಇದೆ, ಯಾವ್ಯಾವ ಬೆಳೆ ಬೆಳಿಬಹುದು, ಯಾವ್ದನ್ನ ನಾವು ಮುಂದಿನ ವರ್ಷಗಳಲ್ಲಿ ಹೆಚ್ಚು ಫಲಪ್ರದವಾಗಿ ಬೆಳಿಬಹುದು ಅನ್ನೋದನ್ನ ಒಂದು ದಾಖಲೆ ಮಾಡಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದೆ. ಈ ರೀತಿ ಬಹಳಷ್ಟು ಸಮಾನ ಕರ್ನಾಟಕ ಸರ್ಕಾರ ಏನ್ ಮಾಡಿದ್ದಾರೆ. ಅದೇ ರೀತಿ ವಿಶ್ವವಿದ್ಯಾಲಯ ಸಹಿತ ಈ ಒಂದು ಸರ್ಕಾರದ ಒಂದು ವಿದ್ಯಾರ್ಥಿಗಳ ಬೆಳವಣಿಗೆಗೋಸ್ಕರ ಹಾಗೂ ರೈತರ ಒಂದು ಉನ್ನತಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇತ್ತು. ಅದರಲ್ಲಿ ಆ ನಿಟ್ಟಿನಲ್ಲಿ ಈ ಒಂದು ಏನು ಕಾರ್ಯಾನುಭವ ಕಾರ್ಯಕ್ರಮ ಇದೆ, ವಿದ್ಯಾರ್ಥಿಗಳಿಂದ ಒಳಪಡಿಸಿಕೊಂಡು ರೈತರಿಗೆ ಏನ್ ಬೇಕಾಗಬಹುದು, ರೈತರಿಂದ ನಾವೇನ್ ಕಲಿಬಹುದು ಅನ್ನೋದು ಸಾಕಷ್ಟು ಮಾಹಿತಿನ ಅವರು ಕಳೆ ಸತತವಾಗಿ 60-70 ದಿವಸಗಳಿಂದ ಕಲ್ತ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಒಂದು ಮುಖ್ಯವಾಗಿ ಏನಾಗ್ತದೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂದ್ರೆ ನಾಳೆ ದಿವಸ ನೀವು ಡಿಗ್ರಿ ತಗೊಂಡು ಹೋದ್ಮೇಲೆ ಯಾವ ರೀತಿ ನಾವು ಸೇವೆ ಸಲ್ಲಿಸಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ ಇವತ್ತಿನ ದಿವಸ ಹೇಗಿದೆ ಅಂದ್ರೆ ಹೊರಗಿನ ಜಗತ್ತು ಯಾವ ರೀತಿ ಇದೆ ಅಂದ್ರೆ ಸ್ಕಿಲ್ ಬೇಸ್ಡ್ ಅಂತ ಹೇಳ್ತಾರೆ. ಬರೀ ನಾವು ಓದಿದ್ರೆ ಮಾತ್ರ ಸಾಲದು, ಅಥವಾ ನನ್ನ ಹತ್ರ ಇವತ್ತು ಡಿಗ್ರಿ ಸರ್ಟಿಫಿಕೇಟ್ ಇದೆ ಅಂದ್ರೆ ಸಾಲದು, ಯಾರೇ ಆಗಿರ್ಬೋದು ನಾವು ಯಾವ ರೀತಿ ಜನಗಳಿಗೆ ಏನು ಬೇಕು ಅದನ್ನ ನಾವು ಕೊಡೋಕೆ ಸಫಲರಿದೀವ ಅಥವಾ ನಮ್ಮಂದೇ ಸಾಧ್ಯತೆ ಇದೆಯಾ ಅದನ್ನ ಜನ ನಿರೀಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಆ ನಿರೀಕ್ಷಣೆಗೆ ಅದರಲ್ಲೂ ಆ ಕೃಷಿ ಅಂತ ಒಂದು ನಮ್ಮ ಸಾಂಪ್ರದಾಯಿಕವಾದ ಸಂಸ್ಕೃತಿಯನ್ನ ಬಿಂಬಿಸಕಂತ ಹಲವು ವೈವಿಧ್ಯಗಳು ಇಟ್ಟುಕೊಳ್ಳುತ್ತಿರುವಂತ ಒಂದು ಕೃಷಿ ಒಂದು ಏನು ವ್ಯವಸಾಯಿಕವಾಗಿ ಹೇಳ್ತಿದೀವಿ, ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಇದನ್ನ ಸರಿಯಾಗಿ ನಾವು ಅರ್ಥೈಸಿಕೊಳ್ಳೋದು ಬಹಳ ಮುಖ್ಯ ಇದೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಸ್ಕೃತಿ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ಅವೆಲ್ಲವೂ ಕೃಷಿಯೊಳಗೆ ಅಡಕಾಗಿರ್ತದೆ. ಅವೆಲ್ಲವನ್ನು ಅವರು ವಿದ್ಯಾರ್ಥಿಗಳು ಈ ಒಂದು 60 ದಿವಸಗಳು ಕಲ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಅವರು ಮುಂದಿನ ದಿವಸಗಳಲ್ಲಿ ಹೊರಗಡೆ ತಮ್ಮ ಡಿಗ್ರಿ ಮುಗಿಸಿ ತಾವೆಲ್ಲಿ ಕೆಲಸಗಳನ್ನ ಮಾಡ್ತಾರೋ ಅಥವಾ ಉನ್ನತ ವ್ಯಾಸಂಗ ಮಾಡ್ತಾರೋ ಬೇರೆ ಕಾರ್ಯಾನುಭವಗಳು ಮಾಡ್ತಾರೋ ಅದರಲ್ಲಿ ಇದನ್ನು ಬಳಸಿ ಜನರ ಹಾಗೂ ಏಳಿಗೆಗೆ ಅವರು ಶ್ರಮಿಸ್ತಾರೆ ಅನ್ಕೊಂಡಿದ್ದೀನಿ. ಈ ಒಂದು 60 ದಿವಸಗಳಲ್ಲಿ ತಾವೆಲ್ಲ ಏನು ಗ್ರಾಮಸ್ಥರಿದ್ರಿ ತಮ್ಮ ಸಹಕಾರದಿಂದ ಅವರು ಎಲ್ಲ ಏನು ಇವತ್ತಿನ ದಿವಸ ಅವರೇನು ಕಾರ್ಯಕ್ರಮ ಕೈಗೊಂಡಿದ್ದಾರೆ ಅದರ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಮಹಾವಿದ್ಯಾಲಯದ ಪರವಾಗಿ ತಮಗೆ ನಾವು ಬಹಳ ಆಭಾರಿಯಾಗಿದ್ದೇವೆ. ನಿಮ್ಮನ್ನು ಯಾವತ್ತೂ ನಮ್ಮ ವಿದ್ಯಾರ್ಥಿಗಳು ನಿಮ್ಮನ್ನು ಮರೆಯೋದಿಲ್ಲ, ಈ ಎಲ್ಲ ಅನುಭವಗಳನ್ನು ಅವ್ರು ಮುಂದಿನ ಉಪಯೋಗಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ರೀತಿಯಲ್ಲಿ ಈಗ ಮಲ್ಲಟ್ಟ ಗ್ರಾಮದ ಎಲ್ಲ ಪಂಚಾಯಿತಿ ಸದಸ್ಯರಿಗೂ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರು ಎಲ್ಲರಿಗೂ ನಾನು ವಿಶ್ವವಿದ್ಯಾಲಯದ ಪರವಾಗಿ ನಾನು ಆಭಾರ ಮನ್ನಣೆ ಸಲ್ಲಿಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾವು ಕಳೆದ 70 ದಿನಗಳ ವರದಿ ವಾಚನವನ್ನ ಕುಮಾರ್ ವಸಂತ್ ಇವರುಗಳು ವಾಚಿಸಿದರು. ಪ್ರಪಂಚದಲ್ಲಿ ಕಣ್ಣೀರ ಹನಿಗಿಂತ ಬೆವರ ಹನಿ ಶ್ರೇಷ್ಠ. ಏಕೆಂದರೆ ಕಣ್ಣೀರ ಹನಿ ಬರುವ ಹಾಗೆ ನಟಿಸಬಹುದು, ಆದರೆ ಬೆವರ ಹನಿ ಬರುವ ಹಾಗೆ ನಟಿಸಲಾಗದು ಎನ್ನುತ್ತಾ ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯದ ರಾಯಚೂರಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದ ನಾನು ನಮ್ಮ ಕೃಷಿ ಕಾರ್ಯಾನುಭವ ಶಿಬಿರದ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ದಿನಾಂಕ 15/9/2025 ನಾವು ನಮ್ಮ ಕಾಲೇಜಿನಿಂದ ಹೊರಟು ಮಲ್ಲಟ ಗ್ರಾಮ ತಲುಪಿದೆವು. ಅಂದಿನಿಂದ ನಮ್ಮ ಕಲಿಕೆಯ ಹೊಸ ಪಯಣ ಶುರುವಾಯಿತು. ಪ್ರತಿ ದಿನವೂ ಹೊಸ ವಿಷಯದ ಕಲಿಕೆ, ರೈತರೊಂದಿಗಿನ ಪ್ರತಿ ಸಂವಾದವು ಜ್ಞಾನದ ಮಟ್ಟ ಹೆಚ್ಚಿಸುವಿಕೆ, ಜ್ಞಾನಕ್ಕಿಂತ ಅನುಭವವೇ ಮೇಲು ಎಂಬ ಮಾತಿನಂತೆ ರೈತರಿಗೆ ಕಲಿಸುವ ಬದಲು ರೈತರಿಂದ ನಾವು ಕಲಿತಿದ್ದೇ ಅಪಾರ. ಮೊದಲನೇ ವಾರ ಅಂದರೆ 15/9/2025 21/9/2025 ನಾವು ಗ್ರಾಮಕ್ಕೆ ಪ್ರವೇಶಿಸಿದೆವು. ನಂತರ ಗ್ರಾಮದ ಜನರಿಗೆ ನಮ್ಮ ಬರುವಿಕೆಯ ಬಗ್ಗೆ ಮಾಹಿತಿ ನೀಡಿದೆವು. ತದನಂತರ ಗ್ರಾಮದ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡಿದೆವು. ಮುಂತಾದ ಚಟುವಟಿಕೆಗಳನ್ನು ಮೊದಲನೇ ವಾರ ಮಾಡಿದೆವು. ತದನಂತರ ದಿನಾಂಕ 24/9/2025 ನಮ್ಮ ಶಿಬಿರದ ಉದ್ಘಾಟನೆಯನ್ನು ವೈಭವ ವಿಜೃಂಭಣೆಯಿಂದ ನೆರವೇರಿಸಿದೆವು. ಅಂದಿನ ದಿನ ಕನಿಷ್ಠ 150 ಗ್ರಾಮಸ್ಥರು ನೆರೆದಿದ್ದು ಆ ಕಾರ್ಯಕ್ರಮವನ್ನು ಸಫಲಗೊಳಿಸಿದರು. ದಿನಾಂಕ 2/10/2025 ನಾವು ಈ ಗ್ರಾಮದ ಒಬ್ಬ ಗ್ರಾಮಸ್ಥರಾದ ಮನೆಯಲ್ಲಿ ಆ ಮನೆಯ ಆವರಣದಲ್ಲಿ ನಮ್ಮ ಕೈತೋಟವನ್ನು ಸಿದ್ಧಪಡಿಸಿದೆವು. ಕೈತೋಟದಲ್ಲಿ ನಾವು ಹಸಿರು ತರಕಾರಿಗಳಾದ ಪಾಲಕ್ ಆಯ್ತು, ಕೋತಂಬರಿ, ಮೆಂತೆ ಮುಂತಾದ ತರಕಾರಿಗಳನ್ನು ಬೆಳೆದೆವು. ತದನಂತರ ದಿನಾಂಕ 17/10/2025 ನಾವು ಎರೆಹುಳು ಗೊಬ್ಬರದ ತಯಾರಿಕೆಯ ಹೊಸ ವಿಧಾನವನ್ನು ರೈತರಿಗೆ ಪರಿಚಯಿಸಿಕೊಟ್ಟೆವು. ಈ ವಿಧಾನವನ್ನು ನೋಡಿ ರೈತರು ಬಹಳ ಉತ್ಸಾಹಗೊಂಡರು. ದಿನಾಂಕ 25/10/2025 ನಾವು ಶಾಲಾ ಆವರಣದಲ್ಲಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಮರಳಿ ಬಾ ಶಾಲೆಗೆ ಎಂಬ ಕಾರ್ಯಕ್ರಮದ ಅನ್ವಯ ಆಟೋಟ ಸ್ಪರ್ಧೆಗಳನ್ನು ಏರ್ಪಾಟು ಮಾಡಿ ಮಕ್ಕಳೊಂದಿಗೊಡಗೂಡಿ ನಾವು ನಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದೆವು. ತದನಂತರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ, ಚಿತ್ರಕಲೆ, ರಸಪ್ರಶ್ನೆ ಮುಂತಾದ ಸ್ಪರ್ಧೆಗಳನ್ನು ಏರ್ಪಾಟು ಮಾಡಿ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಿದೆವು. ಇವುಗಳಲ್ಲದೆ ಪ್ರತಿ ವಾರದಲ್ಲೂ ಮಾಡಬೇಕಾದ ಚಟುವಟಿಕೆಗಳಾದ ರೈತರ ಪ್ರದರ್ಶನ, ಬೆಳೆಗಳ ವಿಚಾರಗೋಷ್ಠಿ, ವಿದ್ಯಾರ್ಥಿಗಳ ಗುಂಪು ಚರ್ಚೆಗಳನ್ನು ಕೈಗೊಂಡಿದ್ದೆವು. ಈವರೆಗೂ ನಾವು ನೇರ ಪ್ರದರ್ಶನಗಳಾದ ಎರೆಹುಳು ಗೊಬ್ಬರದ ತಯಾರಿಕೆ, ಅಜೋಲಾ ಗುಂಡಿ ತಯಾರಿಕೆ, ಜೀವಾಮೃತ ತಯಾರಿಕೆ ಸೇರಿದಂತೆ 10ಕ್ಕೂ ಹೆಚ್ಚು ನೇರ ಪ್ರದರ್ಶನಗಳನ್ನು ಯಶಸ್ವಿಗೊಳಿಸಿದ್ದೇವೆ. ರೈತರಲ್ಲಿ ಬೆಳೆಗಳ ವಿಚಾರಗೋಷ್ಠಿ, ಅಂದರೆ ಇಲ್ಲಿ ಬೆಳೆಯುವ ಬೆಳೆಗಳಾದ ಭತ್ತ ಆಯಿತು, ಮೆಣಸಿನಕಾಯಿ, ಹತ್ತಿ, ತೊಗರಿ ಮುಂತಾದ ಬೆಳೆಗಳ ಬಗ್ಗೆ ವಿಚಾರಗೋಷ್ಠಿ ಮಾಡಿ 7ಕ್ಕೂ ಹೆಚ್ಚು ವಿಚಾರಗೋಷ್ಠಿ ಮಾಡಿದ್ದೇವೆ. 10ಕ್ಕೂ ಹೆಚ್ಚು ಗುಂಪು ಚರ್ಚೆ ಸೇರಿದಂತೆ ಹಲವಾರು ರೈತರ ಹೊಲಗಳಿಗೆ ಭೇಟಿ ನೀಡಿದ್ದೇವೆ. ನಾವು ಗಾಂಧಿ ಜಯಂತಿ, ವಾಲ್ಮೀಕಿ ಜಯಂತಿ, ಕಲ್ಯಾಣ ಕರ್ನಾಟಕ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಏಕತಾ ದಿನಾಚರಣೆ ಸೇರಿದಂತೆ ಹಲವಾರು ರಾಷ್ಟ್ರೀಯ ಮತ್ತು ರಾಜ್ಯ ಹಬ್ಬಗಳನ್ನು ಆಚರಿಸಿದ್ದೇವೆ. ನಾವು ಈ ಗ್ರಾಮಕ್ಕೆ ಸೀಮಿತವಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲೂ ಮಲ್ಲಟ ಸ್ಟೋರಿ ಎಂಬ ಖಾತೆಯಿಂದ ಸಕ್ರಿಯವಾಗಿದ್ದು ಸಾಕಷ್ಟು ಮಾಹಿತಿದಾಯಕ ವಿಡಿಯೋ ಮತ್ತು ರೀಲ್ಸ್ಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದೇವೆ. ನಮ್ಮ ದಾಮಿನಿ ಆಪ್ ಮಾಹಿತಿ ರೀಲ್ಸ್ ಅನ್ನು 37,00,000+ ಜನರು ವೀಕ್ಷಣೆ ಮಾಡಿದ್ದಾರೆ ಹಾಗೂ ಸಾಕಷ್ಟು ಜನರು ಇದನ್ನು ಶೇರ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಅಂತೆಯೇ ಕಪಾಸ್ ಕಿಸಾನ್ ನೋಂದಣಿಯ ಬಗ್ಗೆ ಮಾಹಿತಿ ನೀಡಿದ ವಿಡಿಯೋವನ್ನು 300,000+ ಜನರು ನೋಡಿದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾನ್ ಇವರುಗಳು ಕೂಡ ಮಾತನಾಡಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕುರಿತು ಮಾಹಿತಿಯನ್ನು ಹಂಚಿಕೊಟ್ರು. ಈಗ ಇವತ್ತು ಈ ಎರಡು ಕಾರ್ಯಕ್ರಮ, ಕೃಷಿ ಉತ್ಸವ ಹಾಗೂ ಜಲಾಯನ ಮಹೋತ್ಸವ ಅಂತ ಹೇಳಿ, ಜಲಾಯನ ಮಹೋತ್ಸವ ಏನಿಲ್ಲ, ಇದೊಂದು ಕೃಷಿ ಭಾಗ ಅನ್ಕೋಬಹುದು. ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಮಳಿಗೆಗಳನ್ನು ಮಾಡಿದ್ದಾರೆ. ಸೊ ಎಲ್ಲ ಮಳಿಗೆ ನೋಡಿದ್ರೆ ಇದೊಂದೆಲ್ಲ ಕೃಷಿ, ಇದು ಇದರಲ್ಲಿ ನೀವೆಲ್ಲ ನೋಡ್ತಾ ಇದೀರಿ, ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ಈಗ ಅದರಲ್ಲಿ ಮಣ್ಣು ಆರೋಗ್ಯ ಇರಬಹುದು, ರೇಷ್ಮೆ, ಹೈನುಗಾರಿಕೆ, ತೋಟಗಾರಿಕೆ, ಕೀಟಶಾಸ್ತ್ರ, ರೋಗಶಾಸ್ತ್ರ, ಹೀಗೆಲ್ಲ ಬೇರೆ ಬೇರೆ ವಿವಿಧ ಮಳಿಗೆಗಳನ್ನು ನೋಡಿದ್ದೇವೆ. ಇದು ಅದ್ರ ಜೊತೆನೆ ಅಲ್ಲಿ ಮೂಲೆಯಲ್ಲಿ ಒಂದು ನಮ್ಮ ಜಲಾಯನದ ಒಂದು ಮಾದರಿನ ಮಾಡಿಟ್ಟಿದ್ದಾರೆ. ಸೊ ಇದೆಲ್ಲ ಕೂಡಿದ್ರೆ ಒಂದು ಕೃಷಿ ಉತ್ಸವ. ಈ ಕೃಷಿ ಉತ್ಸವದಲ್ಲಿ ನಮ್ಮ ಜಲಾಯನದ ಒಂದು ನಮ್ಮ ಇಲಾಖೆಯದು ಒಂದು ಭಾಗ. ಸೊ ಅದೂ ಬಹಳ ಮುಖ್ಯವಾಗಿದೆ. ತಾವೆಲ್ಲ ಅಲ್ಲಿ ನೋಡಿರ್ತೀರಿ, ಒಂದು ಜಲಾಯನ ಮಾದರಿನ ಮಾಡಿ ಇಟ್ಟಿದ್ದಾರೆ. ಆ ಜಲಾಯನ ಮಾದರಿಯಲ್ಲಿ ಏನಿದೆ ನಿಮ್ಗೆಲ್ಲ ಗೊತ್ತಾಗ್ತಿದೆ, ಮಳೆ ನೀರು ಬಿದ್ದಂತ ಒಂದು ಬಿಂದುವಿಗೆ ಹೋಗಿ ಸೇರುವಂತದ್ದು. ಸೊ ಬಿದ್ದಂತ ನೀರು ನಾಲದ ಮುಖಾಂತರ ಹರಿದು ಒಂದು ಬಿಂದುವಿಗೆ ಹೋಗಿ ಕೆರೆಗೆ ನೀರು ಸೇರ್ತಾ ಇರುತ್ತದೆ. ನಮ್ಮ ಆ ಜಲಾಯನನ ಒಂದು 300 ಹೆಕ್ಟರ್ ಇರ್ಬೋದು, ಒಂದು 500 ಹೆಕ್ಟರ್ ಇರ್ಬೋದು, 1,000 ಹೆಕ್ಟರ್ ಇರ್ಬೋದು, 3,000 ಹೆಕ್ಟರ್ ಇರ್ಬೋದು. 300 ಹೆಕ್ಟರ್ ಇತ್ತಂದ್ರೆ ನಾವು ಅದನ್ನ ಅತಿ ಕಿರು ಜಲಾಯನ ಅಂತೇವೆ. 1,000 ಹೆಕ್ಟರ್ ಅಥವಾ 1,500 ಹೆಕ್ಟರ್ ಇತ್ತಂದ್ರೆ ಅದಕ್ಕೆ ನಾವು ಕಿರು ಜಲಾಯನ ಅಂತೇವೆ. 1,000-5,000 ಹೆಕ್ಟರ್ ಪ್ರದೇಶ ಇತ್ತು ಅಂದ್ರೆ, ಯಾಕಂದ್ರೆ ಆ ಪ್ರದೇಶಕ್ಕೆ ನಾವು ಒಂದು ಜಲಾಯನ ಅಂತೇವೆ. ನಮ್ಮ ಇಲಾಖೆಯಿಂದ ಜಲಾಯನ ವಿಭಾಗದಿಂದ ಇಲ್ಲಿವರೆಗೆ ನಾವು ಉಪಚಾರ ಮಾಡ್ತೇವೆ. ಇಲ್ಲಿ ಇದಕ್ಕಿಂತ ದೊಡ್ಡ, ಯಾಕಂದ್ರೆ ನದಿಗೂ ಒಂದು ಜಲಾಯನ ಪ್ರದೇಶ ಇರ್ತದೆ. ಸೊ ಅದಕ್ಕೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮತ್ತೊಂದು ಡಿಪಾರ್ಟ್ ಮಾಡ್ತದೆ. ನಾವೇನಂದ್ರೆ ಜಲಾಯನ ವಿಭಾಗದಿಂದ 3,000-5,000 ಹೆಕ್ಟರ್ ಅಷ್ಟು ಉಪಚಾರ ಮಾಡುವಂತ ಕಾರ್ಯಕ್ರಮ. ಇಂಥವು ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದಾವ ಅಂದ್ರೆ ಸುಮಾರು 1,400 ಕಿರು ಜಲಾಯನಗಳಿದಾವೆ. ಆ 1,400 ಕಿರು ಜಲಾಯನಲ್ಲಿ ಈಗಾಗಲೇ ನಮಗೆ ಲಭ್ಯ ಇರುವಂತ ಕಿರು ಜಲಾಯನ ಅಂದ್ರೆ ನಮ್ಮ ಉಪಚಾರಕ್ಕೆ ಲಭ್ಯ ಇರುವಂತ ಕಿರು ಜಲಾಯನ 940. ಅದರಲ್ಲಿ ನಮ್ಮ ವಿವಿಧ ಯೋಜನೆಗಳಲ್ಲಿ ಈಗಾಗಲೇ ನಾವು ಉಪಚಾರ ಮಾಡಿದಂತ ಒಂದು 620 ಕಿರು ಜಲಾಯನ ಇದಾವೆ. ಇನ್ನು ಬಾಕಿ ಇದ್ದಿದ್ದು 320 ಇದಾವೆ. ಆ 320 ಬಾಕಿ ಇದ್ದಿದ್ದು ನಿಮ್ಮ ಗ್ರಾಮ ಮಲ್ಲಟ್ಟ ಗ್ರಾಮ ಒಂದು ನಾವು ಈ ವರ್ಷದಿಂದ ಆಯ್ಕೆ ಮಾಡ್ಕೊಂಡಿದ್ದೇವೆ. ಸೊ ಈಗಾಗಲೇ ನಾ ಅಲ್ಲಿ ನೋಡ್ತಾ ಇದೆ, ಈ ಗ್ರಾಮದ್ದು ಸುಮಾರು 80% ಏನು ಮಳೆ ಆಶ್ರಿತ ಪ್ರದೇಶ ಇದೆ. ನೀರಾವರಿ ಬರೀ ಒಂದು 10-20% ಇದೆ. ನಮ್ಮ ಜಲಾಯನ ಏನು ಮಳೆ ಆಶ್ರಿತ ಪ್ರದೇಶನ ಚೆನ್ನಾಗಿ ಉಪಚಾರ ಮಾಡಿ ನಮ್ಮ ನೈಸರ್ಗಿಕ ಸಂಪನ್ಮೂಲ ಯಾವಪ್ಪ, ನೀರು, ಮಣ್ಣು ಮತ್ತು ಹವಾಮಾನ, ಇವನ್ನು ಸರಿಯಾಗಿ ನಾವು ಸಂರಕ್ಷಣೆ ಮಾಡಿ ನೀರನ್ನು ಇಂಗಿಸಿ ಸಂರಕ್ಷಣೆ ಮಾಡಿ ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಮಾಡಿಬಿಟ್ಟು ನಾವು ಬೆಳೆಗೆ ಉಪಯೋಗ ಮಾಡುವಂಥದ್ದು. ಸೊ ಮತ್ತ ಹವಾಮಾನ, ನಾವು ಚೆನ್ನಾಗಿ ಬೆಳೆ ಅಂದ್ರ ಜಾಸ್ತಿ ಮರ ಗಿಡಗಳನ್ನು ಬೆಳೆಸಿದೀವಿ ಅಂದ್ರ ನೀರು ಮತ್ತು ಮಣ್ಣು ಉಪಯೋಗ ಮಾಡಿಕೊಂಡು ಹವಾಮಾನನು ಕುಶಲಿತ ಆಗುದಿಲ್ಲ, ಹಿಂಗಾಗಿ ವಾತಾವರಣ ಚೆನ್ನಾಗಿತ್ತು ಅಂದ್ರೆ ನಮಗೆ ಒಳ್ಳೆ ಬೆಳೆ ಬರ್ತದೆ. ಸೊ ಆ ದೃಷ್ಟಿಯಿಂದ ಈ ಒಂದು ಯೋಜನೆ ನಮ್ಮ ಇಲ್ಲಲ್ಲಿ ಹಮ್ಮಿಕೊಂಡಿದ್ದೇವೆ. ಆಯ್ತು, ಈ ಭಾಗದಾಗ ಒಂದು 3,000-3,500 ಹೆಕ್ಟರ್ ಪ್ರದೇಶದಂತ ಇದ್ದಂತ ರೈತರು ಏನು ಇರ್ತಾರ, ಆ ರೈತರಿಗೆ ಏನೇನು ಉಪಯೋಗ ಆಗ್ತದೆ, ಆ ರೈತರಿಗೆ ನಾವು ಈ ನಾಲಾಗಳಲ್ಲಿ ನೀರು ಮತ್ತು ಮಣ್ಣು ನಾಲಾಗಳಲ್ಲಿ ನಾವು ತಡೆ ಆಣೆಗಳನ್ನು ಮಾಡ್ತೇವೆ. ಒಂದು ಸಿರೀಸ್ ಆಫ್ ತಡೆ ಆಣೆಗಳನ್ನು ಮಾಡಿದೇವೆ ಅಂದ್ರೆ ನೀರು ಮಳೆಯಿಂದ ಬಂದಂತ ನೀರು ಒಮ್ಮೆ ಹರಿದು ಕೆರೆಗೋ ಅಥವಾ ಇದಕ್ಕೆ ಹೋಗುದಿಲ್ಲ, ಅಲ್ಲೆಲ್ಲೇ ನಿಂತು ಅಲ್ಲಿ ಎಷ್ಟು ಬೇಕು ನೀರು ನಿಂತು ಹೆಚ್ಚಿನ ನೀರು ಹರಿದು ಬರ್ತದೆ. ಸೊ ಆ ತಡೆ ಆಣೆಗಳನ್ನು ಮಾಡ್ತೇವೆ. ಆಮೇಲೆ ತೋಟಗಾರಿಕೆಯಲ್ಲಿ ಕೂಡ ನಾವು ಸಸಿಗಳನ್ನು ಕೊಟ್ಟು ಯಾರಾದರೂ ರೈತರು ತೋಟಗಾರಿಕೆ ಬೆಳೆ ಮಾವು ಅಥವಾ ನೀರ್ಲೆ ಯಾವ್ದಾದ್ರು ತೋಟಗಾರಿಕೆ ಬೆಳೆಯನ್ನ ನಮ್ಮಲ್ಲಿ ಏನಿದೆ ಅದನ್ನ ಬೆಳೆಯುವಂತ ರೈತರು ಇದ್ರ ಅವರಿಗೆ ಸಸಿಗಳನ್ನು ಕೊಟ್ಟು ನಾವು ಬ್ಲಾಕ್ ಇದರಲ್ಲಿನೂ ಮಾಡಬಹುದು, ಮತ್ತೆ ಅರಣ್ಯ ಬೆಳೆ ತೋಟಗಾರಿಕೆ ಎರಡೂ ನಾವು ಇದು ಕೊಟ್ಟು ನಮ್ಮಲ್ಲಿ ವಿಭಾಗ ಇದೆ, ತೋಟಗಾರಿಕೆ ವಿಭಾಗ ಮತ್ತೆ ಅರಣ್ಯ ವಿಭಾಗ ಅಂತ, ಅದಕ್ಕೂ ಅಧಿಕಾರಿಗಳಿದ್ದಾರೆ. ಆ ಬೆಳೆಗಳನ್ನು ಕೂಡ ನಾವು ಬೆಳಿಬಹುದು. ಸೊ ಈ ಭಾಗದಾಗ ಇದ್ದಂತ ರೈತರು ಯಾರಾದ್ರೂ ಆಸಕ್ತಿ ಇದ್ರ ಅವರಿಗೆ ಸಸಿಗಳನ್ನು ಕೊಟ್ಟು ನಾವು ಬೆಳೆಯನ್ನ ಬೆಳೆಯಕ್ಕೆ ಅನುಕೂಲ ಮಾಡಿಕೊಡ್ತೇವೆ. ಆಮೇಲೆ ಕೆಲವೊಂದು ರೈತರು ನಮ್ಮ ಈ ಭಾಗದಾಗ ಈ ಜಲಾನ ಪ್ರದೇಶದಲ್ಲಿ ನಮಗೆ ಭೂಮಿ ಇಲ್ಲಂದ ಅವರಿಗೂ ಕೂಡ ಪ್ರೊಡಕ್ಷನ್ ಸಿಸ್ಟಮ್ ಅಂದ್ರೆ ಉತ್ಪಾದನೆ ಪದ್ಧತಿ ಅಂತ ಹೇಳಿ ಒಂದು ಭಾಗ ಇದೆ, ಅದರಲ್ಲಿ ಅವರಿಗೆ ಉತ್ಪಾದನೆ ಪದ್ಧತಿಯಲ್ಲಿ ಬೆಳೆ ಬೆಳೆಯೋಕೆ ನಾವು ಉತ್ಪಾದನೆ ಪದ್ಧತಿಯಲ್ಲಿ ಸ್ಪ್ರಿಂಕ್ಲರ್ ಮತ್ತ ಡಿಸೇಲ್ ಪಂಪ್ ಸೆಟ್ ಅವನು ಕೊಡ್ತೇವೆ. ಈ ಮೌಲ್ಯವರ್ಧ ಕೃಷಿ ಸಂಸ್ಕರಣೆ ಮಾಡುವಂತ ರೈತರ ಆಸಕ್ತಿ ಇದ್ರು ಕೂಡ ಅವರಿಗೂ ಕೂಡ ನಾವು ಕೃಷಿ ಸಂಸ್ಕರಣಿಕ ಘಟಕಗಳನ್ನು ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಿ ಮೌಲ್ಯವರ್ಧನೆ ಮಾಡಿ ಹೆಚ್ಚಿನ ಆದಾಯ ಪಡಕ್ಕೆ ಈ ಒಂದು ಯೋಜನೆಯಲ್ಲಿ ಒಂದು ಅವಕಾಶ ಇರುತ್ತೆ. ಸೊ ಅದಕ್ಕೆ ರೈತರು ಏನಿದಿರಿ, ನಮ್ಮ ರೈತ ಸಂಪರ್ಕ ಕೇಂದ್ರ ಇಲ್ಲೇ ಇದೆ, ಅಲ್ಲಿ ತಿಳ್ಕೊಂಡು ಈಗಾಗಲೇ ಅದು ಏನಾಗಿರುತ್ತೆ ನಮ್ಮ ಎಲ್ಲಾ ಯೋಜನೆಯಲ್ಲಿ ಇನ್ನೊಂದು ಭೂ ಸಂಪನ್ಮೂಲ ಮಾಹಿತಿ ಅಂತ ಹೇಳಿ ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ಅಂದ್ರೆ ವಿಜ್ಞಾನಿಗಳಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡೋಕ್ಕಿಂತ ಮುಂಚಿತವಾಗಿ ಅಧ್ಯಯನ ಮಾಡಿಬಿಟ್ಟು ಸೊ ಏನೇನ್ ಬೇಕು, ಎಲ್ಲೆಲ್ಲಿ ಯಾವ ಬೆಳೆ ಬೇಕು, ಮಣ್ಣಿನ ಗುಣಧರ್ಮ ಕಾಪಾಡ್ ಮಾಡಕ ಯಾವ ತರ ನಾವು ಉಪಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿಬಿಟ್ಟು ಹೇಳಿರ್ತಾರೆ. ಸೊ ಅದಕ್ಕೆ ಅದು ಒಂದು ಬೇರೆ ಯೋಜನೆ ಇದೆ, ಬಟ್ ಇಲ್ಲಿ ಕೂಡ ನಾವು ಅಧ್ಯಯನ ಮಾಡಿ ಏನು ಭೂ ಸಂಪನ್ಮೂಲ ಮಾಹಿತಿಯ ಆರೋಗ್ಯ ಚೀಟಿಗಳನ್ನ ಕೊಡ್ತಾ ಇದ್ದೇವೆ ರೈತರಿಗೆ ಬೇರೆ ಬೇರೆ ಯೋಜನೆಯಲ್ಲಿ. ಸೊ ಆರೋಗ್ಯ ಚೀಟಿಯಲ್ಲಿ ಈಗ ಅದೊಂದು ಕೂಡ ಮಳೆಗೆ ಇತ್ತು, ಸೊ ನಮ್ಮ ಈ ಮಣ್ಣಿಂದು ಬಹಳ ಉಪ್ಪು ಇದೆ ಅಂತ ಹೇಳ್ತಾ ಇದ್ರು, ಅದಕ್ಕೇನು ಉಪಚಾರ ಮಾಡಬೇಕು ಆ ಆರೋಗ್ಯ ಚೀಟಿಯಲ್ಲಿ ಇರ್ತದೆ. ನಮ್ಮ ಪೋಷಕಾಂಶಗಳು ಎಷ್ಟು ಕೊರತೆ ಇದೆ, ಯಾವ ಪೋಷಕಾಂಶ ಕೊರತೆ ಇದೆ, ಅದನ್ನು ಹಾಕಿ ನಾವು ಯಾವ ಬೆಳೆಗೆ ಎಷ್ಟು ಕೊಡಬೇಕು ಅದೆಲ್ಲ ಅದರಲ್ಲಿ ಮಾಹಿತಿ ಇರ್ತದೆ. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ತಿಳ್ಕೊಂಡು ನೀವು ಬೆಳೆಯನ್ನು ಬೆಳಿಬಹುದು. ಆಮೇಲೆ ನಮ್ಮ ನೀರು ಮಣ್ಣು ಹವಾಮಾನ ಸಂಸ್ಕರಣೆ ಮಾಡಿಬಿಟ್ಟು ಮುಂದಿನ ಪೀಳಿಗೆಗೂ ನಾವು ಕಾಪಾಡಿಕೊಂಡು ಹೋಗುವಂತದ್ದು ಇದೊಂದು ಯೋಜನೆ. ಅದಕ್ಕೆ ಎಲ್ಲಾ ರೈತರು ಇದನ್ನು ಸದುಪಯೋಗ ಪಡ್ಕೋಬೇಕಂತ ಹೇಳ್ತಾ ಈ ನಿಮ್ ಮನೆ ಬಾಗಿಲು ಬಂದಿದೆ. ಇನ್ನು 320 ಈ ತರ ಕಿರು ಜಲಾನುಗಳು ಇದಾವೆ. ಸೊ ನಿಮ್ದೊಂದು ಈ ವರ್ಷ ನಾವು ಈ ಅನುಷ್ಠಾನ ಮಾಡ್ತಾ ಇದ್ದೇವೆ, ತಾವು ಎಲ್ಲ ಇದನ್ನ ಸದುಪಯೋಗ ಪಡ್ಕೋಬೇಕಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದಂತಹ ನೈಮ್ ಹುಸೇನ್ ಇವರುಗಳು ಕೂಡ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರವನ್ನ ಹಂಚಿಕೊಂಡರು. ಈ ವರ್ಷನೂ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ಮಳಿಗೆಗಳಲ್ಲಿ ನಮ್ಗೆ ಸಂತೋಷ ಏನಂದ್ರೆ ಎಲ್ಲ ಮಳಿಗೆಗಳು ನೋಡಿದ್ರೆ ಎಲ್ಲ ಮಾಹಿತಿಗಳನ್ನ ಇದೆ, ಯಾವ ಮಾಹಿತಿ ನಿಮಗೆ ತಿಳಿಲ್ಲ ಅಂದ್ರೆ ಇವತ್ತು ನಮ್ಮ ಇಲಾಖೆಯಲ್ಲಿ ಯಾವ್ಯಾವ ಮಾಹಿತಿಗಳಿಗೆ ನಾವು ಏನು ಆ್ಯಪ್ಸ್ ಇರ್ಬೋದು, ಹೊಸ ಹೊಸ ಡಿಜಿಟಲೈಸೇಷನ್ ಇರ್ಬೋದು, ಆ ಎಲ್ಲ ಮಾಹಿತಿಗಳ ಬಗ್ಗೆನೂ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಅವರಿಗೆ ಎಲ್ಲರಿಗೆ ನನ್ನ ಕಡೆಯಿಂದ ಇಲಾಖೆ ಕಡೆಯಿಂದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಈಗ ನಾವು 4 ಗೋಳೆಯಲ್ಲಿ ಏನು ಕಲ್ತಿರ್ತೀವಿ, ನಮ್ಮ ಅನುಭವ ಮುಂದೆ ಏನಿಲ್ಲ. ಯಾಕೆಂದ್ರೆ ನಾವು ಯಾವಾಗ ಕ್ಷೇತ್ರ ಮಟ್ಟದಲ್ಲಿ ಓದ್ತೀವೋ ಅವಾಗಲೇ ನಮ್ಗೆ ಸಮಸ್ಯೆಗಳು ಗೊತ್ತಾಗೋದು. ನಿಮ್ಮ ರೈತ ಬಾಂಧವರು ನಮ್ಗೆ ಗೊತ್ತಿದೆ, ನಮ್ಮ ಕೃಷಿ ಅಂದ್ರೆ ಒಂಥರ ಜೂಜಾಟ ತರ. ಇವತ್ತು ಕೃಷಿಯಲ್ಲಿ ಎಷ್ಟು ಕಷ್ಟ ನಷ್ಟ ಇದೆ ಅಂತ ನಾವು ಊಹಕ್ಕೆ ಆಗಲ್ಲ. ನಮ್ಮ ರೈತರು ಚೆನ್ನಾಗಿ ಬೆಳೆದಿರ್ತಾರೆ, ಎಲ್ಲ ಏನು ಕಟಾವು ಮಾಡಬೇಕಾ ಮಳೆ ಬಂದ್ಬಿಡ್ತದೆ, ಅಂದ್ರೆ ಅನಿರೀಕ್ಷಿತ ಜಾಸ್ತಿ. ಇದರಲ್ಲಿ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಇಲಾಖೆಗೆ ಬಂದು ಇಲ್ಲ ಯಾವ್ದಾದ್ರು ಕಂಪ್ನಿ ಸೇರ್ಕೊಂಡು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡುವಾಗ ನಮ್ಮ ಒಂದು ಅನುಭವ ಏನಂದ್ರೆ ನಮ್ಮ ರೈತರು ಒಳ್ಳೆಯವರು, ಅವ್ರ ಜೊತೆ ನಾವು ಮಾತಾಡುವಾಗ ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡ್ಬಿಟ್ರೆ ಸಾಕು, ಅವ್ರು ಅದೇ ಬಯಸೋದು. ನಾವು ಅವ್ರು ಯಾವಾಗ ನಮ್ಗೆ ಸಂಪರ್ಕ ಮಾಡ್ತಾರೆ, ಆ ಸಂಪರ್ಕ ಮಾಡುವಾಗ ಅವ್ರಿಗೆ ನಾವು ತಾಳ್ಮೆಯಿಂದ ಒಂದು ಒಳ್ಳೆ ರೀತಿಲಿ ಮಾತಾಡ್ಬಿಟ್ರೆ ಅವ್ರು ಏನ್ ನಮ್ ಕೇಳಕ್ ಬರ್ತಾರೆ ಮರ್ತೇ ಬಿಡ್ತಾರೆ, ಒಂದು ಬಾಂಧವ್ಯ ಬಂದ್ಬಿಡ್ತದೆ. ಹಾಗಾಗಿ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರು, MSc ಮಾಡೋರು ಇದಾರೆ, ಸ್ವಲ್ಪ ಜನ ನಮ್ಮ ಇಲಾಖೆಯಲ್ಲಿ ಸೇರ್ಕೊಂಡಿರೋರು ಇದಾರೆ, ಅವ್ರಿಗೆ ಒಂದು ಕಿವಿ ಮಾತಂದ್ರೆ ಈ ಬಾಂಧವ್ಯನ ಬೆಳೆಸ್ಕೋಬೇಕು. ಈಗ ನೀವು ಸಾಕಷ್ಟು, ಈಗ ನೀವು 4 ವರ್ಷ ಏನ್ ಓದಿದ್ರಿ, ಏನ್ ಕಲ್ತಿದ್ರಿ, ಈ 70 ದಿನದಲ್ಲಿ ನಿಮ್ಗೆ ಸಿಗೋ ಅನುಭವ ಆ 4 ವರ್ಷದಲ್ಲಿ ಸಿಗಿರ್ಲಿಲ್ಲ. ಮತ್ತೆ ನಮ್ಮ ಒಂದು ವಿನಂತಿ ಏನಂದ್ರೆ, ನೀವು ಈ ಏನು ಈಗ ಸಂಬಂಧ ಬೆಳೆಸ್ಕೊಂಡಿದ್ದೀರಿ ಈ ಗ್ರಾಮದ ರೈತರ ಜೊತೆ, ಅದನ್ನ ಮುಂದಿನ ದಿನಗಳಲ್ಲಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ರಿ, ವಾಟ್ಸಪ್ ಗ್ರೂಪ್ ಇಟ್ಕೊಳ್ಳಿ, ನಿಮ್ ಮಾಹಿತಿ ಏನಾರು ಸಿಕ್ಕರೆ ಅವ್ರಿಗೆ ಮಾಹಿತಿ ತಿಳಿಸ್ರಿ. ನೋಡ್ರಿ, ಮಾಹಿತಿ ಒಂದೇ ಇಲಾಖೆ ಇಲ್ಲ, ಎಲ್ಲಾ ಕಡೆಯಿಂದ ಮಾಹಿತಿ ಸಿಕ್ಕರೆ ಅದು ಅನುಕೂಲ ಆಗ್ತದೆ. ಹಾಗಾಗಿ ನೀವೆಲ್ಲ ಅದನ್ನ ಒಂದು ಸಂಬಂಧ ಬೆಳೆಸ್ಕೊಂಡ್ ಮುಂದೆ ಅವ್ರ ಜೊತೆ ಇನ್ನೂ ಒಳ್ಳೆ ಬಾಂಧವ್ಯ ಇಟ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ನಾನು ಈಗ ಎಲ್ಲ ಮಳಿಗೆಗಳನ್ನ ನಮ್ಮ ಸಾಹೇಬರು, ನಾವೆಲ್ಲ ಅಧಿಕಾರಿಗಳು ಮತ್ತೆ ನಮ್ಮ ಶ್ರೀನಿವಾಸ್ ಸರ್, ಸತೀಶ್ ಎಲ್ಲ ಭೇಟಿ ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಎಲ್ಲ ಮಾಹಿತಿಗಳು ನನಗೆ ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ನಾನು ಹುಡುಕ್ದೆ ಏನಾರು ಹುಡುಕೋ ಇದರಲ್ಲಿ ಏನಾರು ಅಂತ, ಬಟ್ ಅಂತ ನನಗೆ ಯಾವುದು ಸಿಗ್ಲಿಲ್ಲ. ಮತ್ತೆ ಇದರಲ್ಲಿ ಒಂದು ಮುಖ್ಯವಾಗಿ ಏನಂದ್ರೆ, ಈಗ ನಾನು ಅಲ್ಲಿ ಓದುವಾಗ ಒಂದು ಕಡೆ ನಾನು ನೋಡಿದೆ ರೈತರ ಸಮಸ್ಯೆ, ರೈತರ ಬೆಳೆ ಪರಿಸ್ಥಿತಿ ಅಂತ, ಅದು ಬಹಳ ಮುಖ್ಯ. ನಾವು ತಂತ್ರಜ್ಞಾನ ಎಷ್ಟು ಬೇಕಾದ್ರೆ ಹೇಳ್ಬಹುದು, ಮೊಬೈಲ್ ಮುಖಾಂತರ ಹೇಳ್ಬಹುದು, ಸ್ಟೇಜ್ ಮೇಲೆ ನಿಂತ ಹೇಳ್ಬಹುದು, ಆದ್ರೆ ರೈತರ ಸಮಸ್ಯೆ ಮತ್ತೆ ಬೆಳೆ ಪರಿಸ್ಥಿತಿ ಇದೆಯಲ್ಲ, ಅದು ನಾವು ಅರ್ಥ ಮಾಡ್ಕೋಬಿಟ್ರೆ ಅದೇ ಸಾಧನೆ ನಮ್ದು. ನಮ್ಗೆ ದೇವರು ಹುಟ್ಟಿಸಿ ನಾವು ಏನೋ ಒಂದು ಸಾಮಾಜಿಕ ಕಳಕಳಿ ಸೇವೆ ಅಂತಿಲ್ಲ, ಆ ಪರಿಸ್ಥಿತಿ ಸಮಸ್ಯೆ ಅಂತ ಅರ್ಥ ಮಾಡ್ಕೋಬಿಟ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವ್ದಿಲ್ಲ ಅಂತ ಹೇಳ್ತಾ, ಮತ್ತೆ ಈ ವಾಟರ್ ಶೆಡ್ ಮಹೋತ್ಸವ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದರೆ, ಈ ಜಿಲ್ಲೆಗೆ 2021 ಈ ಪ್ರಧಾನ ಮಂತ್ರಿ ಕೃಷಿ ಯೋಜನೆ ಅಡಿಯಲ್ಲಿ 2.0 ಜಲನೆಯ ಘಟಕ ವತಿಯಿಂದ ಈ ಯೋಜನೆ ಚಾಲನೆ ಆಯ್ತು. ಈಗಾಗಲೇ 2 ನಮ್ಮ ಸಿನ್ನೂರು ಮತ್ತೆ ರಾಯಚೂರು ತಾಲೂಕಲ್ಲಿ ಅನುಷ್ಠಾನ ಮಾಡಿ ಅದು ಮುಕ್ತಾಯ ಹಂತಕ್ಕೆ ಬಂದಿದೆ. ಬಟ್ ಈ ವರ್ಷ ನಮ್ಗೆ ಹೆಚ್ಚುವರಿಯಾಗಿ ಮಲ್ಲಾಟೆ ಸಿರಿವಾರ ತಾಲೂಕಿನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಇಲಾಖೆ ಜೊತೆ ನಮ್ಮ ಈ ಭಾಗದ ರೈತರ ಕೈ ಜೋಡಿಸಿದ್ರೆ ಮಾತ್ರ ಈ ಯೋಜನೆ ಯಶಸ್ವಿಯಾಗ ಕಾರಣ. ಯಾಕೆಂದ್ರೆ ಜಲನಯ ಅಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಒಂದೇ ಉದ್ದೇಶ ಇಲ್ಲ. ಮೊದಲು ನಾವು ಜಲನಯ ಅಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಂತ ಆ ಭಾವನೆಯಲ್ಲಿ ನೋಡ್ತಾ ಇದೀವಿ. ಬಟ್ ಈಗ ನಮ್ಗೆ ಏನಾಗಿದೆ ಅಂದ್ರೆ, ಇದ್ರ ಜೊತೆಲಿ ನಮ್ಮ ರೈತರನ್ನ ಜೀವನ ಸುಧಾರಿಸೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ರೈತರ ಜೀವನ ಸುಧಾರಿಸೋದು, ರೈತರ ಮಹಿಳೆಯ ಬಲವರ್ಧನೆ ಮಾಡೋದು, ಮತ್ತೆ ನಮ್ಮ FPO ಅಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚಿಸುವುದು, ಅವ್ರ ಜೊತೆ ನಾವು ಕೆಲಸ ಮಾಡಿದ್ರೆ ಮಾತ್ರ ಈ ಯೋಜನೆ ಯಶಸ್ಸು ಕಾಣಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಭಾಗದಲ್ಲಿ ನಮ್ಮ ಇಲಾಖೆ ವತಿಯಿಂದ ಮತ್ತೆ ಎಲ್ಲ ನಮ್ಮ NGO ಸಂಸ್ಥೆಯಿಂದ, ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಈಗ ಅರಿವು ಮೂಡಿಸು ಕಾರ್ಯಕ್ರಮ ಎಲ್ಲ ಮಾಡಿದಿರಾ, ಅರಿವು ಮೂಡಿಸು ಕಾರ್ಯಕ್ರಮ ಮಾಡಾದ್ಮೇಲೆ ಮುಖ್ಯವಾಗಿ ಈ ಬೀದಿ ನಾಟಕ ಇರ್ಬೋದು, ಗೊಡೆ ಬರ ಇರ್ಬೋದು, ಜಾಥಾ ಇರ್ಬೋದು, ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಎಲ್ಲ ಸಹಭಾಗದಿಂದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ಬೇಕಂದ್ರೆ ನೀವೆಲ್ಲ ಕೈ ಜೋಡಿಸ್ಬೇಕು, ನಿಮ್ಮ ಭಾಗವಿಕೆ ಹೆಚ್ಚು ಇರಬೇಕು. ಇಲಾಖೆಯವರು ಬರ್ತಾರೆ ಹೇಳ್ತಾರೆ, ಬಟ್ ನೀವು ಭಾಗವಹಿಸಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬಹುದು ಅಂತ ನಾನು ಹೇಳ್ತಾ, ನನಗೆ ಮಾತಾಡಕ್ಕೆ ನೀವೆಲ್ಲ ಅವಕಾಶ ಕೊಡಿಗೆ, ನಿಮ್ಗೆ ಒಂದೇ ಸಲ ಮಾತ್ರ ಮುಗಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ವಾಟರ್ ಶೆಡ್ ಪ್ರತಿಜ್ಞಾ ಬೋಧನೆಯನ್ನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಗುರುನಾಥ್ ಇವರುಗಳು ಬೋಧಿಸಿದರು. ಇದೇ ಸಂದರ್ಭದಲ್ಲಿ ಭೂ ಸಂಪನ್ಮೂಲ ಕಾರ್ಡುಗಳನ್ನ ಅಂತಂದ್ರೆ LRI ಕಾರ್ಡುಗಳನ್ನ ರೈತ ಬಾಂಧವರಿಗೆ ವಿತರಣೆಯನ್ನ ಮಾಡಲಾಯಿತು. ವಾಟರ್ ಶೆಡ್ ಮಹೋತ್ಸವದ ಸಂದರ್ಭದಲ್ಲಿ ಮಲ್ಲಟ ಗ್ರಾಮದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕುರಿತಂತಹ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಲ್ಲಟ ಗ್ರಾಮದ ಪ್ರಗತಿಪರ ರೈತರು, ವಿದ್ಯಾರ್ಥಿಗಳು ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡರು. ಇವತ್ತು ಮಲ್ಲಟ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಡೊಳ್ಳು ಬಾಜಾ ಭಜಂತ್ರ ಮೂಲಕ ಒಂದು ಕೃಷಿ ಚಟುವಟಿಕೆ ಯಾವ ತರ ಇರಬೇಕು, ಯಾವ ತರ ಇದೆ ಅಂತೇಳಿ ಇಲ್ಲಿ 70 ದಿನಗಳ ಕಾಲವನ್ನು ಕಳೆದಿರತಕ್ಕಂಥ ವಿದ್ಯಾರ್ಥಿಗಳು ಅತಿ ಉತ್ತಮವಾಗಿ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಆ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಇವತ್ತು ವಿದ್ಯಾರ್ಥಿಗಳು ಕೇವಲ 4 ಗೋಡೆಗಳಲ್ಲಿ ಕಲಿತದ್ದಲ್ಲ, ತಮ್ಮ ಅನುಭವ, ಆ 4 ವರ್ಷದ ಏನು ಪರಿಶ್ರಮ ಆ ವಿದ್ಯಾರ್ಥಿಗಳು ಕಲ್ತಿರ್ತಾರೆ ಅನ್ನೋದನ್ನ ಈ ಒಂದು ವಿವಿಧ ಭಂಗಿಗಳಲ್ಲಿ ಇಲ್ಲಿ ಮಾಡಿರ್ತಕ್ಕಂತ ಅನೇಕ ಚಟುವಟಿಕೆಗಳನ್ನು ಇವತ್ತು ಅವರು ತಮ್ಮ ಮುತುವರ್ಜಿಯಲ್ಲಿ ತಮ್ಮ ತೋರಿಸಿದ್ದಾರೆ. ಅದಕ್ಕೆ ಬಹಳ ನಾನು ಸಂತೋಷ ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ ವಿದ್ಯಾರ್ಥಿಗಳು ಯಾವ ಒಂದು ರಂಗದಲ್ಲಿ ಮಿಂಚಬೇಕು, ಯಾವ ಒಂದು ರಂಗದಲ್ಲಿ ಬೆಳಿಬೇಕು ಎಂಬುದು ಇವತ್ತಿನ ದಿನದಲ್ಲಿ ಅತಿ ಮುಖ್ಯ. ವಿದ್ಯಾರ್ಥಿಗಳಲ್ಲಿ ಇಂತಹ ಒಂದು ಆಸಕ್ತಿ, ಈ ಒಂದು ಚಟುವಟಿಕೆಗಳಲ್ಲಿ ತಾವು ತೊಡಗಿಸಿಕೊಂಡು ರೈತರೊಂದಿಗೆ ಗ್ರಾಮದಲ್ಲಿ ಪ್ರತಿಯೊಂದು ರೈತರೊಂದಿಗೆ ಸೇರಿ ತಮ್ಮ ಅನುಭವಗಳನ್ನ ಮತ್ತೆ ರೈತರ ಅನುಭವಗಳನ್ನ ತಾವು ತಗೊಂಡು ಇವತ್ತು ಒಂದು ಕಾರ್ಯಚಟುವಟಿಕೆಗಳು ನಡೆಸಿರತಕ್ಕಂಥದ್ದು ಒಂದು ಸಂತೋಷ ಸುದ್ದಿ. ಯಾಕಂದ್ರೆ ಕೆಲವೊಂದು ರೈತರಿಗೆ ಕೆಲವು ಅನುಭವಗಳಿರಲ್ಲ, ಏನೋ ಅಪ್ಪ ಮಾಡ್ತಾನ, ತಾತ ಮಾಡನ, ತಾತ ಮಾಡಿದ್ರ ನಮ್ಮಪ್ಪ ಮಾಡ್ಯಾನ, ನಮ್ಮಪ್ಪ ಮಾಡಿದ್ರೆ ನಾ ಮಾಡಕತ್ತೀನಿ ಅಂತೇಳಿ ಅದು ಒಂದು ಪದ್ಧತಿ ಹಂಗೆ ಬಂದದ. ಅದನ್ನ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಬಳಸಿ ಯಾವ ತರ ನಾವು ಕೃಷಿ ಚಟುವಟಿಕೆಗಳನ್ನ ಮಾಡಬಹುದು ಅಂತೇಳಿ ಇವತ್ತು ಸವಿಸ್ತಾರವಾಗಿ ರೈತರಿಗೆ ತೋರಿಸಿಕೊಟ್ಟಿದ್ದು ಒಂದು ಶುಭ ಸಂದರ್ಭ. ಇಂಥ ಒಂದು ಕಾರ್ಯಕ್ರಮಗಳು ಮಲ್ನಾಟದಲ್ಲಿ ನಡೆದಿರತಕ್ಕಂಥದ್ದು, ಯಾಕಂದ್ರೆ ಎಲ್ಲರೂ ಎಲ್ಲಾ ರೈತ ಬಾಂಧವರು ಆ ವಿದ್ಯಾರ್ಥಿಗಳಿಗೆ ನನ್ನ ಅನಿಸಿಕೆ ಮಟ್ಟಿಗೆ ಎಲ್ಲರೂ ಸಹಕಾರ ಕೊಟ್ಟಾರ, ಎಲ್ಲರೂ ತಮ್ಮ ಅನುಭವನ ಆ ವಿದ್ಯಾರ್ಥಿಗಳಿಗೆ ಹಂಚಿಕೊಟ್ಟಾರ. ಆ ವಿದ್ಯಾರ್ಥಿಗಳನ್ನ ಹೊಲಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಪರಿಸ್ಥಿತಿ, ರೈತರು ತಮ್ದು ಏನು ಪರಿಸ್ಥಿತಿ ಅನ್ನೋತನ ಆ ವಿದ್ಯಾರ್ಥಿಗಳಿಗೆ ಸಮೇತ ಮನಗಣಿಸ್ಯಾರ. ಆ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ರ ಇಂಥ ನನ್ನ ಸಮಸ್ಯೆ, ಕೀಟನಾಶಕ ಆಗಲಿ, ಕೀಟದಿಂದ ಆಗಿರ್ತಕ್ಕಂಥ ತೊಂದರೆಗಳಾಗಿರ್ಬೋದು, ಭೂಮಿಯಿಂದ ಆಗಿರ್ತಕ್ಕಂಥ ತೊಂದರೆಗಳದು ಸಾಯಿಲ್ ಟೆಸ್ಟಿಂಗ್ ಆಗಿರ್ಬೋದು, ಅನೇಕ ಒಂದು ವಿಚಾರಗಳನ್ನ ರೈತರೊಂದಿಗೆ ಅವರು ಸಮಾಲೋಚನೆ ಮಾಡ್ಯಾರ. ಅಂಥ ಒಂದು ಕಾರ್ಯಕ್ರಮ ಇಲ್ಲಿ ಮಲ್ನಾಡದಲ್ಲಿ ನಡೆದು ನಾನು ನಿಜವಾಗಿ ಹೇಳ್ಬೇಕಂದ್ರೆ ಸಂತೋಷ ವ್ಯಕ್ತಪಡ್ತೀನಿ. ಆಗ್ಬೇಕಿಂತ ಕಾರ್ಯಕ್ರಮ, ರೈತರು ಇವತ್ತು ದೇಶದ ಬೆನ್ನೆಲ್ಲ ಬಂತೀವಿ, ರೈತರಿಗೆ ಅನೇಕ ಮಾಹಿತಿಗಳು, ಸರ್ಕಾರ ಅನೇಕ ಯೋಜನೆಗಳನ್ನ ಕೊಡ್ತದ, ಆದ್ರೂ ಸರಿಯಾಗಿ ರೈತರಿಗೆ ಮುಟ್ಟಲ್ಲ. ಮುಟ್ಲಾರದಂತ ಪರಿಸ್ಥಿತಿನ ನಾವು ಕೆಲವೊಂದು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಕೊಂಡು ರೈತರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ನಾವಿತ್ತು ನೋಡ್ತಾ ಇದೀವಿ. ಅಂತ ಒಂದು ಅನ್ಯಾಯಗಳಾಗಲಾರ್ದೆ ರೈತರು ತಾವೇ ಸ್ವಯಂ ಪ್ರೇರಿತವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳು ಎಲ್ಲೆಲ್ಲಿ ಅಂತೇಳಿ ಇವತ್ತು ಅನೇಕ ಯೋಜನೆಗಳಲ್ಲಿ ಇವತ್ತು ನಾವು ಇಲ್ಲಿ ನೋಡಬಹುದು. ಇವತ್ತು ಜಲಾನಯನ ಇರ್ಬೋದು, ಜಲಾನಯನ ಯೋಜನೆ ಅಂದ್ರೆ ಅದು ಸಾಮಾನ್ಯ ಯೋಜನೆ ಅಲ್ಲ, ಇಡೀ ರೈತರ ಒಂದು ಕುಟುಂಬನ ಹಸನಾಗಿ ಮಾಡ್ತಕ್ಕಂಥ ಒಂದು ಯೋಜನೆ ಅದು. ಅಂತ ಒಂದು ಯೋಜನೆ ಇವತ್ತು ನಮ್ಮ ಮಲ್ನಾಟಿಗೆ ಬಂದಿರೋದು. ಇದಕ್ಕಿಂತ ಮೊದಲೇ ಬಂಡಿಯಳ್ಳ ಜಲಾನಯನ ಯೋಜನೆ ಅಂತೇಳಿ ಅನೇಕ ಯೋಜನೆಗಳನ್ನ ಇವತ್ತು ಮಾಡಿಕೊಂಡು ಬಂದಿದೆ. ರೈತರಿಗಾಗಿ ಇವತ್ತು ಅನೇಕ ಯೋಜನೆಗಳನ್ನ ಸರ್ಕಾರ ತರ್ತದ. ಆ ಯೋಜನೆಗಳು ಸಮರ್ಪಕವಾಗಿ ರೈತರಿಗೆ ಮುಟ್ಟುವಂತ ಕೆಲಸ ಅಧಿಕಾರಿಗಳು ಮಾಡಬೇಕು. ಅಧಿಕಾರಿಗಳು ಕೇವಲ ಯೋಜನೆಗಳನ್ನ ತಂದದ್ದು, ಯೋಜನೆಗಳನ್ನ ಮಾಡಿದ್ದು ಅಂತೇಳಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ. ಪ್ರತಿಯೊಂದು ವಿಷಯವನ್ನ ಪ್ರತಿಯೊಂದನ್ನ ರೈತರಿಗೆ ಗಮನ ಕೊಡಂತ ಲೆಕ್ಕದಲ್ಲಿ, ರೈತರಿಗೆ ಮನಮುಟ್ಟುವ ಹಾಗೆ, ರೈತರಿಗೆ ಯಾವ ಒಂದು ವಿಧದಲ್ಲಿ ಅವರಿಗೆ ಸಹಕಾರ ಆಗ್ತದ, ರೈತರು ಅವರ ಬಹಳ ಹಸನಾಗ್ಬೇಕಾದ್ರೆ ಯಾವ ತರ ನಾವು ಈ ಒಂದು ಇಲಾಖೆಗಳು ಕೆಲಸ ಮಾಡ್ಬೇಕಂತೇಳಿ ಇವತ್ತು ನಾವು ರೈತರಿಗೆ ಮಾಡ್ಬೇಕಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ಬೇಕಂತ ನಾವು ಮನವಿ ಮಾಡ್ತೀನಿ. ಯಾಕಂದ್ರೆ ಇವತ್ತು ರೈತರು ರೈತರ ಭಾವನೆಗಳನ್ನ ನಾವು ಕೇಳ್ತಿದ್ವಿ. ರೈತ ಇವತ್ತು ನಮ್ಮಲ್ಲಿ ಹತ್ತಿ ಬೆಳೆ ಬೆಳೆತು, ಸಾಕಷ್ಟು ಮಳೆ ಬಂದು ರೈತರು ಎಷ್ಟು ತೊಂದರೆ ಅನುಭವಿಸಿದ್ರೆ, ಕೀಟಬಾಧೆ, ಹುಳ ಬಿದ್ದು ಅದಾಯ್ತು ಇದಾಯ್ತು ಅಂತೇಳಿ ಎಷ್ಟು ತೊಂದರೆಗಳನ್ನ ಅನುಭವಿಸಿದ್ರು, ಆದ್ರೂ ದೇವರು ಅವ್ರನ್ನ ಕೈ ಬಿಡ್ಲಿಲ್ಲ. ಏನೋ ಒಂದು ಒಳ್ಳೆ ಒಂದು ಇದರಿಂದನೇ ಒಂದು ರೈತರಿಗೆ ಒಂದು ಇದಾಯ್ತು. ಅಂತ ಒಂದು ಸಮಯದಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ, ರೈತರಿಗೆ ಆಗ್ತಕ್ಕಂಥ ತೊಂದರೆ, ಹವಾಮಾನ ವೈಪರೀತ್ಯ ಇರ್ಬೋದು, ವಾತಾವರಣದ ತೊಂದರೆಗಳಾಗಬಹುದು, ಅಂತ ಒಂದು ಸಂದರ್ಭದಲ್ಲಿ ಕೃಷಿ ಇಲಾಖೆ ಅವರಿಗೆ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು. ಯಾವ ತರ ಮಾಡಿದ್ರೆ ಬೆಳೆಗಳು ಬೆಳಿತಾವ, ಯಾವ ತರ ಮಾಡಿದ್ರೆ ಬೆಳೆ ಬೆಳಿಬೇಕು ಅನ್ನೋದನ್ನ ಸವಿಸ್ತರವಾಗಿ ರೈತರಿಗೆ ಕೊಡುವಂತ ಕೆಲಸ ಆಗ್ಬೇಕು ಅಂತ ಹೇಳ್ತಾ, ನಂತರ ರಾಯಚೂರು ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತಾವು ಕಳೆದಂತಹ ಈ 70 ದಿನಗಳ ಕೃಷಿ ಅನುಭವ ಕಾರ್ಯಾನುಭವದ ಕುರಿತು ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರು. ನಂಗೆ ಫಸ್ಟ್ ಇಲ್ಲಿ ಬಂದಾಗ ಅನಿಸ್ತಿತ್ತು ಬೇರೆ ಹಳ್ಳಿ, ನನಗೆ ಗೊತ್ತಿಲ್ದಿರೋ ಹಳ್ಳಿ, ಅದರ ಲೀಡರ್ ಆಗ್ಬಿಟ್ಟಿನಿ, ಹೆಂಗೆ ಎಲ್ಲ ಮ್ಯಾನೇಜ್ ಆಗುತ್ತೆ ಅಂತ. ಬಟ್ ಆಮೇಲೆ ಗೊತ್ತಾಯ್ತು ಈ ಹಳ್ಳಿಯವರು ಎಲ್ಲರೂ ತುಂಬಾ ವಿಶಾಲ ಹೃದಯದವರು ಅಂತ. ಎಲ್ಲರೂ ಪ್ರತಿಯೊಂದರಲ್ಲೂ ನಮಗೆ ಸಹಾಯ ಮಾಡ್ಯಾರೆ, ಬಹಳ ಅಂದ್ರೆ ಬಹಳ ಸಹಾಯ ಮಾಡಿದಾರೆ ಎಲ್ಲರೂ. ಮತ್ತೆ ನಾವು ರಾವೆ ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಹೇಳಿದ್ರು ನಮ್ ಟೀಚರ್ಸ್ ಎಲ್ಲ, ರಾವೆ ಪ್ರೋಗ್ರಾಮ್ ಅಂದ್ರೇನೆ ಲ್ಯಾಬ್ ಟು ಲ್ಯಾಂಡ್ ಅಂತ. ನಾವು ಪ್ರಯೋಗಾಲಯದಲ್ಲಿ ಏನೇ ವೈಜ್ಞಾನಿಕವಾಗಿ ಕಲ್ತಿದ್ರು ಕೂಡ ಇಲ್ಲಿ ಹೊಲದಲ್ಲಿ ಬಂದ್ಮೇಲೆ ಹೇಗ್ ದುಡಿಬೇಕು, ರೈತರ ಸಮಸ್ಯೆ ಗೊತ್ತಾಗೋದೆ ನಾವು ಹೊಲದಲ್ಲಿ ಕಾಲಿಟ್ಟು ಕೆಲಸ ಮಾಡಿದಾಗ. ನಾವು ಹೇಳ್ತೀವಿ ಈಗ ಔಷಧಿ ಹೊಡಿಬಿಡಿ ಅಂತ. ಪಾಪ ಅವ್ರ ಕಷ್ಟ ಏನಿರುತ್ತಂದ್ರೆ ಔಷಧಿ ಹೊಡಿತಾನೆ, ನಾಳೆನೆ ಮಳೆ ಬಂದ ಎಲ್ಲ ಹೋಗ್ಬಿಡತ್ತೆ ನೀರಲ್ಲಿ. ಸೊ ಅದಕ್ಕೆ ಇಲ್ಲಿ ಬಂದಾಗ ನಮಗೆ ರೈತರ ಸಮಸ್ಯೆಗಳು ಏನಂತ ಗೊತ್ತಾಗತ್ತೆ. ಒಬ್ರು ಸರ್ ಹೇಳಿದ್ರು ನಾವೆಲ್ಲೋ ಚಾರ್ಟ್ಸ್ ಅಲ್ಲಿ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಬರ್ದಿದೀವಿ ಅಂತ. ನಮ್ ರಾವೆಯಲ್ಲಿ ಮೇನ್ ಉದ್ದೇಶನೇ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಏನಂತ ತಿಳ್ಕೊಳ್ಳೋದು, ಯಾಕಂದ್ರೆ ಮುಂದೆ ನಮ್ಗೆ ಏನಾದ್ರೂ ಜಾಬ್ ಸಿಕ್ಕಾಗ ನಾವು ರೈತರು ಕೂಡ ಒಡನಾಟ ಇರ್ಬೇಕಾಗತ್ತೆ. ಮಲ್ನಾಟ ಗ್ರಾಮಕ್ಕೆ ಬಂದಾಗ ಗೊತ್ತಾಯ್ತು ರೈತರ ಒಟ್ಟಿಗೆ ಬಾಂಧವ್ಯ ಬೆಳೆಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಐತಿ ನಮ್ಗೆ ಅಂತ. ನಮ್ಗೆ ತುಂಬಾ ಸಹಾಯ ಮಾಡಿದಂತ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಶಾಲಾ ಮುಖ್ಯಸ್ಥರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ನಮ್ಗೆ ಸ್ಟೇ ಅನುಕೂಲ ಮಾಡಿಕೊಟ್ಟಿದ್ರು ನಮ್ಮ ಯುವ ಸರ್ ಮಾರುತಿ ಅರ್ಗಲ್ ಸರ್, ಅವರು ಫಸ್ಟ್ ಬಂದಾಗ ಅವರೇ ನಮ್ಗೆ ಸ್ಟೇ ಅನುಕೂಲ ತುಂಬಾ ಮಾಡಿಕೊಟ್ರು ಅವರಿಗೆ. ಮತ್ತೆ ಇಲ್ಲೂ ನಮ್ಗೆ 2 ರೂಮ್ ಕೊಟ್ರು ಶಾಲಾ ವತಿಯಿಂದ, ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದ ಡೀನ್ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ಆಡಿದ್ದು ಹೇಗೆ. ನಮ್ಮ ವಿದ್ಯಾರ್ಥಿಗಳನ್ನ ನಾವೇನು ಕಾರ್ಯಾನುಭವ ಶಿಬಿರಕ್ಕೆ ಇಲ್ಲೇನು ಹಾಕಿದ್ದೀವಿ ಮಲ್ಲಟ್ 31 ವರ್ಷದ ನಂತರ 94ರಲ್ಲಿ ಹಾಕಿದ್ವಿ, ಮತ್ತೆ ಈ ಸರಿ ಹಾಕಿದ್ವಿ ನಾವು. ಬಹುತೇಕ ಸಾರ್ಥಕ ಆಗಿದೆ ಅಂತ ಅನಿಸುತ್ತೆ ನನಗೆ, ಅನಿಸುತ್ತೆ ಅಂತಂದೇನೆ, ಆಗಿದೆ ಅಂತ ಅನ್ಲಿಲ್ಲ ನಾನು, ಅನಿಸುತ್ತೆ. ಯಾಕೆ ಹೇಳಿದೆ ಈ ಪದ ಅಂತಂದ್ರೆ, ನಮ್ಮ ಹುಡುಗರು ಕೆಲಸ ಮಾಡ್ಯಾರ ಇಲ್ಲ ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ, ಬಟ್ ಮಾಡ್ಯಾರಿಲ್ಲ ಅಂತ ಒಂದು ಅನುಮಾನ ಇತ್ತು. ಆದ್ರೆ ರಾಜೇಶ್ ಪಾಟೀಲ್ರು 10 ಪಟ್ಟು ಜಾಸ್ತಿ ಮಾಡ್ಯಾರ ಅಂತ ಅಂದ್ಬಿಟ್ರು. ಯಾಕಂದ್ರೆ ನಾನು ಹೇಳೋದಕ್ಕಿಂತ ನಮ್ಮ ಹಿರಿಯರು ಏನೋ ಊರಿನ ಮುಖಂಡರು ಹೇಳಿದ್ರೆ ಬಹುತೇಕ ಅದಕ್ಕಿದಾಗುತ್ತೆ. ಅದೇ ತರ ಮಲ್ಲಿಕಾರ್ಜುನ ಅವರು ಹೇಳಿದ್ರು, ಎಷ್ಟರ ಮಟ್ಟಿಗೆ ಮಾಡ್ಯಾರ ಬಹುತೇಕ ಇದಿಲ್ಲ, ಆಯ್ತು ನೀವು ಹೇಳಿದ್ರ ಅಂದ್ಮೇಲೆ ನಾನು ಸಹಿತ ಅದಕ್ಕೆ ಸಹಮತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ಹೇಳ್ಬೇಕಂತಂದ್ರೆ, ಅಲ್ಲೇನು 3 ವರ್ಷ ಥಿಯರಿ ಕಲ್ತಿರ್ತಾರೆ, ಇಲ್ಲಿ ಪ್ರಾಕ್ಟಿಕಲ್ ಕಲೀಲಿ, ರೈತರ ಒಡನಾಟ ಇರಲಿ, ರೈತರು ಪಡ್ತಕ್ಕಂತ ಕಷ್ಟ ನಷ್ಟಗಳು ಅವ್ರಿಗೂ ಗೊತ್ತಾಗಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲ ಹಾಕಿದ್ವಿ. ನಿಮ್ಮ ಪ್ರಕಾರ ಅಂದ್ರೆ ಕಲ್ತಾರ ಅಂತ ಹೇಳ್ಬೋದು ನಾವು. ಆದ್ರಿಂದ ಬಹುತೇಕ ಈ ಒಂದು ಕಾರ್ಯಾನುಭವ ಶಿಬಿರ 70 ದಿವಸ ಶನಿವಾರಕ್ಕೆ ಏನ್ ಮುಡ್ತದ, ಏನೋ ಒಂದು ಫಲಪ್ರಸಿದ್ಧಿ ಆಗಿದೆ, ಸಾರ್ಥಕ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ, ಇನ್ನೊಂದು ಈ ಒಂದು ವೇದಿಕೆಯನ್ನ, ಈ ಒಂದು ಸನ್ನಿವೇಶನ ಉಪಯೋಗ ಮಾಡಿಕೊಂಡು ಬಹುತೇಕ ಧನ್ಯವಾದಗಳನ್ನ ಅರ್ಪಿಸ್ಬಿಡ್ತೇನೆ. ಯಾಕಂದ್ರೆ ನನ್ನ ಸಹೋದ್ಯೋಗಿ ಮಿತ್ರರು ಇಲ್ಲೇ ಇದ್ದಾರೆ, ಅಶ್ವಥ್ ಇರ್ಬೋದು, ನನ್ನ ಶಶಿ ಇರ್ಬೋದು, ಇನ್ನೊಬ್ರು ವಿಶ್ವ ಇರ್ಬೋದು, ಬಹುತೇಕ ಅರುಣ್ ಕುಮಾರ್ ಪಾಟೀಲ್ ಸರ್ ಕಡೆಯಿಂದ ಹಿಡಿದು ರಾಜೇಶ್ ಅವರಿಂದ ಹಿಡ್ಕೊಂಡು ಹಿಡಿದು ಮಲ್ಲಿಕಾರ್ಜುನ ಅವ್ರು ಹಿಡ್ಕೊಂಡು ಹಿಡಿದು ಊರಿನ ಸಮಸ್ತ ಏನು ರೈತ ಬಾಂಧವರು, ನಿಮ್ಮ ಗ್ರಾಮ ಪಂಚಾಯತಿ ಮುಖಂಡರಿರ್ಬೋದು, ಎಲ್ಲ ಅಧಿಕಾರಿಗಳ ಸಹಿತ ಏನು ಎಲ್ಲರ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಸಹಕಾರ ಕೊಟ್ಟಿದ್ದೀರಾ, ಅದಕ್ಕೆ ಅನಂತ ಅನಂತ ಚಿರಋಣದಿಂದ ನಾನು ತಲೆಬಾಗಿಸಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ಬಹುತೇಕ ಊರಿನ ಸಹಕಾರ ಇರಲಿಲ್ಲ ಅಂತಂದ್ರೆ ಇಷ್ಟರ ಮಟ್ಟಿಗೆ ಏನೋ ಕಾರ್ಯಾನುಭವ ಶಿಬಿರ ಪ್ರಸಿದ್ಧಿ ಆಯ್ತು ಅಥವಾ ಅದರದ್ದು ಏನೋ ಉಪಯೋಗ ಆಗಿದೆ ಅಂತಂದ್ರೆ ತಮಗೆ ಸಹಕಾರನೇ ಬಹಳ ಮುಖ್ಯ. ಸೊ ಆದ್ರಿಂದ ನನ್ನ ವಿಶ್ವವಿದ್ಯಾಲಯ ರಾಯಚೂರು ಕಡೆಯಿಂದ, ನನ್ನ ಸಹೋದ್ಯೋಗಿ ಮಿತ್ರರ ಕಡೆಯಿಂದ, ವಿದ್ಯಾರ್ಥಿಗಳ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಒಟ್ಟಿನಲ್ಲಿ ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ವಿದ್ಯಾರ್ಥಿಗಳು ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ 70 ದಿನಗಳ ಈ ಸಮಾರೋಪ ಸಮಾರಂಭದಲ್ಲಿ ಕೃಷಿ ವಸ್ತು ಪ್ರದರ್ಶನ ಮಳಿಗೆಯನ್ನು ಹಮ್ಮಿಕೊಂಡು ಗ್ರಾಮೀಣ ಭಾಗದ ರೈತರಿಗೆ ಕೃಷಿ ಹಾಗೂ ಕೃಷಿ ಸಂಬಂಧಿತ ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟರು. ಇದೇ ಸಂದರ್ಭದಲ್ಲಿ ಮಲ್ಲಟ ಗ್ರಾಮದ ಕಿರಿಯ ಹಿರಿಯ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಇದುವರೆಗೆ ದಿನಾಂಕ 19/11/2025 ರಾಯಚೂರು ಕೃಷಿ ಮಹಾವಿದ್ಯಾಲಯದ ಬಿಎಸ್ಸಿ ಕೃಷಿ ಅಂತಿಮ ವರ್ಷದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಸಮಾರೋಪ ಸಮಾರಂಭದ ಹಿನ್ನೆಲೆಯಲ್ಲಿ ಮಲ್ಲಟ ಗ್ರಾಮದಲ್ಲಿ ಜರುಗಿದ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32 ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20-21 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 80-82 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 50-52 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಈಗ ಹೇಳುವ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ಸಾಮಾನ್ಯವಾಗಿ ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರು ಹಾಯಿಸಬೇಕು. ಹಿಂಗಾರಿ ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಭತ್ತ ಕಟಾವಿಗೆ ಸಂಬಂಧಿಸಿದಂತೆ ಹಲವೆಡೆ ಭತ್ತದ ಕಟಾವು ನಡೆದಿದ್ದು, ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಇನ್ನು ಕಡಲೆ ಬಿತ್ತನೆಗೆ ಸಂಬಂಧಿಸಿದಂತೆ, ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿ ಪಡೆಯಬಹುದು. ಇನ್ನು ಹಿಂಗಾರಿ ಜೋಳ ಬಿತ್ತನೆಗೆ ಸಂಬಂಧಿಸಿದಂತೆ ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕೊಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಒದಗಿಸಬೇಕು. ಬೇಗ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. 12-15 ದಿನಗಳ ಬಳಿಕ ಪುನರಾವರ್ತಿಸಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು, ಮಾನ್ವಿ ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ ಹೈದರಾಬಾದ್ 44, 6,000-7,450 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ 1,319-1,319 ರೂಪಾಯಿ. ಈರುಳ್ಳಿ 600-1,430 ರೂಪಾಯಿ. ಸ್ಪ್ಯಾನಿಷ್ ತೊಗರಿ ಕೆಂಪು 5,800